ಪ್ರದೇಶ ಸಮಾಚಾರ ಮುಗಿಯಿತು. ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 6:56. ಈಗ ಕೇಳಿ ಕಾರ್ಯಕ್ರಮ ಕೃಷಿ ರಂಗ, ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಕೃಷಿ ತ್ಯಾಜ್ಯಗಳ ಸಮರ್ಥ ಮರುಬಳಕೆ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ AS ಚನ್ನಬಸವಣ್ಣ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಕೃಷಿ ತ್ಯಾಜ್ಯಗಳ ಸದ್ಬಳಕೆ ಅಥವಾ ಸಮರ್ಥ ಬಳಕೆ ಈ ಒಂದು ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಭೀಮರಾಯನಗುಡಿಯ ಡೀನ್ ಆದಂಥ ಡಾಕ್ಟರ್ AS ಚನ್ನಬಸವಣ್ಣ ಅವರು ನಮ್ಮೊಂದಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಚನ್ನಬಸವಣ್ಣ ಅವರೇ. ನಮಸ್ಕಾರ. ಹೇಳಿ ಸರ್, ಇತ್ತೀಚೆಗೆ ಕೃಷಿಯಲ್ಲಿ ತ್ಯಾಜ್ಯಗಳ ಬಗ್ಗೆ ಮಾತಾಡುವ ಹೊತ್ನಾಗ ಏನು ತ್ಯಾಜ್ಯಗಳಂದ್ರೆ ಏನು ಹೇಳಿ ಸ್ವಲ್ಪ? ಈಗ ಮುಖ್ಯವಾಗಿ ಇಲ್ಲಿ ನಾವು ಕೃಷಿ ತ್ಯಾಜ್ಯಗಳು ಅಂತ ನಾವು ಹೇಳ್ತೀವಿ. ಕೃಷಿ ತ್ಯಾಜ್ಯಗಳಂದ್ರೆ ಕೃಷಿಯಲ್ಲಿ ಬರುವಂತಹ ಎಲ್ಲ ವೇಸ್ಟ್ ಅಂದ್ರೆ ರೈತರಿಗೆ ಅದು ವೇಸ್ಟ್ ಅಂತ, ಆದರೆ ಅದು ನಿಜವಾಗ್ಲೂ ವೇಸ್ಟ್ ಅಲ್ಲ. ಇದರಲ್ಲಿ ನಾವು ಎರಡು ರೀತಿಯಾಗಿ ನಾವು ಭಾಗ ಮಾಡ್ಬೋದು. ಒಂದೇನಂದ್ರೆ ಬೆಳೆಯುಳಿಕೆ ಅಂದ್ರೆ ಬೆಳೆಯಿಂದ ಬರುವಂತಹ ಒಂದು ವೇಸ್ಟ್. ಎರಡನೇದೇನು ಇತರ ವೇಸ್ಟ್, ಬೆಳೆಗಳನ್ನ ಕಟಾವ್ ಮಾಡಿದ್ಮೇಲೆ ಬರುವಂತದ್ದು. ಅಂದ್ರೆ ನಾವು ಕಾಳುಗಳನ್ನ ಬೇರ್ಪಡಿಸಿದ ಮೇಲೆ ಬರುವಂತಹದ್ದು. ಇನ್ನೊಂದೇನಪ್ಪಾ ಅಂದ್ರೆ ಅದನ್ನ ಬೇರೆ ರೀತಿ ಉಪಯೋಗಿಸ್ತೀವಿ. ಫಾರ್ ಎಕ್ಸಾಂಪಲ್, ನಾವು ದನಗಳಿಗೆ ಹಾಕ್ತೀವಿ, ಎತ್ತುಗಳಿಗೆ ಹಾಕ್ತಿವಿ, ಅದರಿಂದ ಬರುವಂತದ್ದು ಸಗಣಿ, ಅದೊಂಥರ ವೇಸ್ಟ್. ಈ ಎರಡನ್ನ ನಾವು ಹೇಳ್ಬೋದು. ಈಗ ನಾವು ಒಂದು ಉದಾಹರಣೆ ಕೊಡ್ತೀನಿ. ಬೆಳೆಯುಳಿಕೆ ಅಂದ್ರೆ ಈಗ ಭತ್ತ, ಕಬ್ಬಿರ್ಬೋದು, ರಾಗಿ ಇರ್ಬೋದು, ಜೋಳ ಇರ್ಬೋದು, ಇದರಲ್ಲಿ ನಮಗೆ ಗೊತ್ತಿರ್ಬೋದು ಹುಲ್ಲು ಬರುತ್ತದೆ, ರವಾದಿ ಬರುತ್ತೆ. ಅದೇ ನಾವು ಹತ್ತಿಲಿ ಇರ್ಬೋದು ಅಥವಾ ತೊಗರಿಲಿ, ನಾವೇನ್ ಹೇಳ್ತೀವಿ ಅದು ಸ್ಟಾಕ್ ಅಂದ್ರೆ ಅದು ಕಟ್ಟಿಗೆ ಬರುತ್ತೆ, ಅದು ಬೆಳೆಯುಳಿಕೆ ಇವೆಲ್ಲ ಇಂಥವು. ಇದೇ ರೀತಿ ನಾವೇನಪ್ಪಾ ಅಂದ್ರೆ ಇತರೆವು, ಅದು ಬಿಟ್ಟು ಬೇರೆವು ಅಂದ್ರೆ ಈಗ ನಮ್ಗೆ ನಾವು ಹುಲ್ಲನ್ನ ನಾವು ಆಕಳುಗಳಿಗೆ ದನಗಳು ಹಾಕಿದಾಗ ಅದರಿಂದ ಏನ್ ಬರ್ತದೆ, ಅದರದ ತಿಂದು ಉಳಿದಂತ ಅದು ಒಂದು ಉಳಿಕೆ ಅಂತ ಹೇಳ್ಬೋದು, ಅದೊಂದು ವೇಸ್ಟ್ ಅಂತ ನಾವು ಇದ್ ಮಾಡ್ಕೊಂತೀವಿ. ಎರಡನೇದು ಇನ್ನೊಂದೇನಪ್ಪಾ ಅಂದ್ರೆ ನಮ್ಗೆ ಅದ್ರ ಬರುವಂತ ಸಗಣಿ, ಮತ್ತೆ ನಾವು ಆಡು ಅಥವಾ ಕುರಿ ಅಂತ ಸಾಕಿದ್ರೆ ಅದರ ಹೆಕ್ಕೆ, ಇಂಥವೆಲ್ಲ ಇದೊಂದು ಭಾಗ, ಎರಡು ಭಾಗಗಳನ್ನ ಮಾಡ್ಬೋದು. ಈಗ ಮುಖ್ಯವಾಗಿ ಇತ್ತೀಚೆಗೆ ಸಾಕಷ್ಟು ಈ ಭಾಗದಲ್ಲಿ ತೊಗರಿ ಬೆಳೀತಾರೆ, ಹತ್ತಿ ಬೆಳೀತಾರೆ ರೈತರು, ಭತ್ತವನ್ನ ಬೆಳೀತಾರೆ, ಮೆಣಸಿನಕಾಯಿ ಬೆಳೀತಾರೆ, ಆಮೇಲೆ ಸೂರ್ಯಕಾಂತಿಯನ್ನ ಬೆಳೀತಾ ಇರ್ತಾರೆ. ಇದೆಲ್ಲ ನೋಡ್ತಾ ಇದ್ದೀವಿ, ರೈತರು ಸಾಕಷ್ಟು ಒಂದು ಏನು ಕೃಷಿಯ ಸಸ್ಯ ಉಳಿಕೆಗಳು ಬರ್ತವೆ. ಹತ್ತಿ ಕಟ್ಟಿಗೆ ವಿಶೇಷವಾಗಿ, ಹತ್ತಿ ಕಟ್ಟಿಗೆ ಇರ್ಬೋದು, ತೊಗರಿ ಕಟ್ಟಿಗೆ ಇರ್ಬೋದು, ರೈತರು ಎಲ್ಲ ಸುಟ್ಟು ಹಾಕ್ಬಿಡ್ತಾರೆ ಅದನ್ನು. ಕಟಾವ್ ಆದ ಮೇಲೆ ಅಥವಾ ಬಿಡಿಸಿದ ಮೇಲೆ ಎಲ್ಲ ಸುಟ್ಟು ಹಾಕ್ಬಿಡ್ತಿರ್ತಾರೆ. ಈ ಕೃಷಿ ತ್ಯಾಜ್ಯವನ್ನು ಸುಡೋದ್ರಿಂದ ಏನು ಹಾನಿಗಳಾಗ್ತವೆ ಅಂತಿರ್ತಾವೆ? ಇದು ಒಂದು ಬಗ್ಗೆ ಒಂದು ಕೆಲಸ ಹೇಳಿರ್ತಾರೆ. ಇವಾಗ ಒಂದೇನಪ್ಪ ಅಂದ್ರೆ, ಇವಾಗ ಕೃಷಿ ತ್ಯಾಜ್ಯಗಳು ಇವಾಗ ನೀವು ಹೇಳ್ದಂಗೆ ಏನಪ್ಪ ಅಂದ್ರೆ ಸರಿ ಸದ್ಬಳಕೆ ಆಗ್ತಾ ಇಲ್ಲ ಅಂತ. ಇದು ಇರ್ಬೋದು ಭತ್ತ ಇರ್ಬೋದು, ಗೋಧಿ ಇರ್ಬೋದು, ತೊಗರಿ, ಹತ್ತಿ ಎಲ್ಲ ಇದನ್ನು ಇದನ್ನ ಸದ್ಬಳಕೆ ಆಗ್ತಾ ಇಲ್ಲ ಅಂತ. ಇದು ಇದು ಬಹಳಷ್ಟು ನಿಜ. ಈಗ ಏನಂದ್ರೆ ನಾವು ಈಗ ಭತ್ತ ಬೆಳೀತಾರೆ, ಭತ್ತ ಬೆಳೆದಾದ್ಮೇಲೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅದನ್ನು ಭತ್ತದ ಇದನ್ನ ಸುಟ್ಟಾಕ್ತಾರೆ, ಸುಟ್ಟಾಕಿ ನಂತರ ಅದನ್ನ ನೇಗಿಲು ಹೊಡೆಯೋದು ಇರುತ್ತಲ್ಲ ಮಾಡ್ತಾರೆ. ಇದೇ ರೀತಿ ನೀವು ಇನ್ನೊಂದೇನು ಅಂದ್ರೆ ಇತರೆ ವೇಸ್ಟ್ ಅಂತ ಹೇಳುದು, ಅದನ್ನ ಏನ್ ಮಾಡ್ತಾರೆ ಅಂದ್ರೆ ರೈತರು ಸೀದಾ ತಗೊಂಡೋಗಿ ಎಲ್ಲಾದ್ರೂ ಒಂದ್ ಕಡೆ ಸರಿಯಾದ ಗುಂಡಿ ತೆಗೆದು ಅದನ್ನ ಗೊಬ್ಬರವನ್ನ ಮಾಡ್ಬೇಕು. ಅದೇ ಆ ರೀತಿ ಗೊಬ್ಬರ ಮಾಡಲ್ಲ. ನಿಮ್ಗೆಲ್ಲ ನೋಡಿರ್ಬೋದು ರೋಡ್ ಸೈಡ್ ಏಕೆ ರೋಡ್ ಸೈಡ್ ಹಾಕಿರ್ತಾರೆ, ಸುಮ್ಮನೆ ಒಂದ್ ಕಡೆ ಹಾಕಿರ್ತಾರೆ. ಇದು ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಈ ಸತತವಾಗಿ ಮಳೆ ಬರೋದ್ರಿಂದ ಇರ್ಬೋದು, ಈ ಬಿಸಿಲಿನಿಂದ ಸುಮ್ಮನೆ ಒಣಗಿ ಅದು ಸುಮ್ಮನೆ ಏನಪ್ಪ ಅಂದ್ರೆ ಒಂಥರ ಏನೋ ಪೌಡರ್ ಅಷ್ಟೇ ಅದು, ಅದು ನಿಜವಾಗ್ಲೂ ಗೊಬ್ಬರ ಅಲ್ಲ. ಸೊ ಆ ರೀತಿ ಒಂದು ಸುಟ್ಟು ಹಾಳು ಮಾಡೋದು. ಸೆಕೆಂಡ್ ಇನ್ನೊಂದು ಏನಪ್ಪ ಅಂದ್ರೆ ಇತರ ತ್ಯಾಜ್ಯವನ್ನ ಸರಿಯಾದ ರೀತಿಯಲ್ಲಿ ಗೊಬ್ಬರ ಮಾಡದಲ್ಲೇ ಅದನ್ನ ಹಾಳಾಗೋದು. ಈ ರೀತಿ ಎರಡು ರೀತಿಯಲ್ಲೂ ನಮಗೆ ಇದು ಸದ್ಬಳಕೆ ಆಗ್ತಾ ಇಲ್ಲ. ಇನ್ನು ವಿಶೇಷವಾಗಿ ನಮ್ಮ ಭಾಗದಲ್ಲಿ ರೈತರು ಏನ್ ಮಾಡಿದ್ದಾರೆ, ಹತ್ತಿ ಕಟ್ಟಿಗೆ ವಿಶೇಷವಾಗಿ ನೋಡ್ತಾ ಇದ್ದೀವಿ. ಹತ್ತಿ ಕಟ್ಟಿಗೆ, ಮೆಣಸಿನ ಕಟ್ಟಿಗೆಗಳನ್ನ ಎಲ್ಲ ಅಲ್ಲಲ್ಲೆಲ್ಲೆ ಕಡಿತ ಕಟ್ ಮಾಡಿ ಗುಂಪಿ ಗುಂಪಿ ಹಾಕಿ ಹೊಲದಲ್ಲೆಲ್ಲ ಸಾಯಂಕಾಲದ ಹೊತ್ತಿನಾಗ ಭಯಂಕರ ಅದಕ್ಕೆ ಸುಟ್ಟು ಹಾಕ್ಬಿಡ್ತಿರ್ತಾರೆ. ಈ ಪಳಿಯುಳಿಕೆಗಳನ್ನ ಬೆಳವಳಿಕೆಗಳನ್ನ ಸುಡೋದ್ರಿಂದ ಏನು ಹಾನಿಗಳಾಗ್ತಾವಂತಿರ್ತಾವ? ಈಗ ಹಾನಿಗಳ ರೀತಿ ಬಂದ್ರೆ ಇದು ಎರಡು ರೀತಿ ಹಾನಿ ಅಂತ ಹೇಳ್ಬೋದು. ಒಂದು ಏನಪ್ಪ ಅಂದ್ರೆ ನಮ್ಮ ವಾಯುಗುಣಕ್ಕೆ ಆಗುವಂತ ಹಾನಿ, ಪರಿಸರಕ್ಕೆ, ಪರಿಸರ ಮಾಲಿನ್ಯ ಹೇಳ್ತೀವಿ, ಪರಿಸರ ಮಾಲಿನ್ಯ ಅಂತ ಹೇಳ್ತೀವಿ ಒಂದು. ಇನ್ನೊಂದು ರೈತರಿಗೆ ನೇರವಾಗಿ ಆಗುವ ಹಾನಿ, ಅಂದ್ರೆ ಏನಪ್ಪಾ ಅಂದ್ರೆ ನಮಗೆ ಭೂಮಿಗೆ ಆಗುವಂತ ಹಾನಿ. ಇದು ಎರಡು ರೀತಿ ಹಾನಿ ಅಂತ ಹೇಳ್ಬೋದು. ಈಗ ನಾವು ಪರಿಸರ ಹಾನಿಗೆ ಬಂದ್ರೆ ಒಂದು ನಮಗೆ ವಾಯುಮಂಡಲಕ್ಕೆ ಆಗುವಂತ ಏನು ಹಾನಿ ಆಗ್ತದೆ ಅಂತ. ಈಗ ನೋಡಿ, ನಾವು ಯಾವುದೇ ಒಂದು ಕಟ್ಟಿಗೆ ಇರಬಹುದು ಮತ್ತೆ ಹುಲ್ಲಿರ್ಬೋದು, ನಾವು ಸುಟ್ಟಾಗ ಏನಾಗುತ್ತೆ ಅಂದ್ರೆ ಅದರಿಂದ ಬಹಳಷ್ಟು ಹೊಗೆ ಬರುತ್ತದೆ. ಹೊಗೆ ಬಂದು ಗಾಳಿಯಲ್ಲಿ ಸೇರ್ತದೆ, ಸೇರಿ ಏನಾಗುತ್ತೆ, ಪರಿಸರ ಮಾಲಿನ್ಯ ಆಗುತ್ತೆ. ಇದನ್ನ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕು ಅಂದ್ರೆ, ನಾವು ಯಾವುದೇ ಪದಾರ್ಥವನ್ನ ನಾವು ಸುಟ್ಟಾಗ ಅದರಿಂದ ಏನ್ ಬರ್ತದೆ, ಒಂದು ಕಾರ್ಬನ್ ಡೈಆಕ್ಸೈಡ್ ಬರ್ತದೆ, ಇಂಗಾಲದ ಅಂಶ ಗೊತ್ತಿರ್ಬೋದು ಅದೊಂದು, ಎರಡನೇದು ಮೀಥೇನ್ ಬರುತ್ತೆ, ಮೂರನೇದು ನೈಟ್ರಸ್ ಆಕ್ಸೈಡ್ ಅಂತ ಬರುತ್ತೆ. ಇವೆಲ್ಲ ಮೂರು ಬಹಳ ವಿಷಕಾರಕವಾದಂತಹ ಒಂದು ಅನಿಲಗಳು ಗಾಳಿಯಲ್ಲಿ ಸೇರ್ತವೆ. ಇದರಲ್ಲಿ ಒಂದೊಂದಾಗಿ ನೋಡೋಣ. ಈಗ ಮೀಥೇನ್, ಮೀಥೇನ್ ನಾವು ಗಾಳಿಯಲ್ಲಿ ಬಿಟ್ಟಾಗ ಏನಾಗ್ತದೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ನಮಗೆ ಓಜೋನ್ ಅಂತ ಒಂದು ಪದರ ಇದೆ ಮೇಲ್ಗಡೆ. ಇದು ಏನಪ್ಪಾ ಅಂದ್ರೆ ಒಂದು ಸ್ಕ್ರೀನ್ ಇದ್ದಂಗೆ, ಅಥವಾ ಇನ್ನೊಂದು ಫಿಲ್ಟರ್, ನಮಗೆ ಯು ವಿ ರೇಸ್ ಬರ್ತವೆ ಹಂಗೆ, ಯಾವುದೇ ಶಾರ್ಟ್ ವೇವ್ ರೇಡಿಯೇಷನ್ ಬಂದ್ರೆ ಅದನ್ನ ಫಿಲ್ಟರ್ ಮಾಡಿ ಭೂಮಿಗೆ ಬಿಡುವಂಥದ್ದು. ಇದು ಏನಾಗ್ತದೆ ಅಂದ್ರೆ ನಮ್ಗೆ ಏನು ನಿಮಗೆ ಮೀಥೇನ್ ಬರ್ತದೆ, ಇದರಿಂದಾಗಿ ಈ ಓಜೋನ್ ಲೇಯರ್ ಹಾಳಾಗುತ್ತೆ. ಅಂದ್ರೆ ಹೋಲ್ಗಳಾದಾಗ ಏನಾಯ್ತು, ಇದು ಫಿಲ್ಟರ್ ಜಾಗ ಬಿಟ್ಟಂಗೆ ಆಯ್ತು. ಇದರಲ್ಲಿ ನಾವು ಅಲ್ಟ್ರಾ ವೈಲೆಟ್ ರೇಸ್ಗಳು ಈ ತರ ಎಲ್ಲ ಶಾರ್ಟ್ ವೇವ್ ರೇಡಿಯೇಷನ್ಸ್ ಮನುಷ್ಯನ ಮೇಲೆ ಬಿದ್ದರೆ ಅವಾಗ ಬಹಳಷ್ಟು ಚರ್ಮ ರೋಗಗಳು ಬರ್ತವೆ, ಕ್ಯಾನ್ಸರ್ ಬರುವಂತ ಇದಿದೆ. ಈ ರೀತಿ ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗುತ್ತೆ ಒಂದು. ಎರಡನೇದೇನಪ್ಪ ಅಂದ್ರೆ ನಮಗೆ ನೋಡಿದಂಗೆ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ವಾತಾವರಣಕ್ಕೆ ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗೆಲ್ಲ ನೋಡಿರೋದು ವಾತಾವರಣದಲ್ಲಿ ಬಿಸಿಲು ಎಷ್ಟಾಗ್ತದೆ, ವರ್ಷದಿಂದ ವರ್ಷಕ್ಕೆ ನಾವೇನು ಹೇಳ್ತೀವಿ, ಬಿಸಿಲು ಜಾಸ್ತಿ ಆಗ್ತದೆ, ತಾಪಮಾನ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಏರುಪೇರು ಆಗೋದ್ರಿಂದ ನಮಗೆ ಹಿಮಾಲಯ ಪರ್ವತದಲ್ಲಿ ಐಸ್ ಇದೆ, ಅದು ಕರಗಿ ನೀರಾಗಂತ ಇದು ಬರ್ತದೆ. ಅಷ್ಟೇ ವಾತಾವರಣದ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಈ ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಆಗುವಂತ ಒಂದು ಏನು ಸಕಾಲ ಮಳೆ ಆಗ್ತದೆ ಇರ್ಬೋದು, ಅಥವಾ ಹವಾಮಾನದ ವೈಪರೀತ್ಯಗಳು ಸಂಭವಿಸ್ತವೆ. ಮೂರನೇದು ನೀವು ಹೇಳ್ದಂಗೆ ನೈಟ್ರಸ್ ಆಕ್ಸೈಡ್, ಇದು ಬಹಳಷ್ಟು ಮುಖ್ಯವಾದ್ದು. ಈಗ ಏನಪ್ಪ, ನಮ್ಮ ಭೂಮಿಯಲ್ಲಿ ಇದನ್ನ ನೈಟ್ರೋಜನ್ ಭೂಮಿಯಲ್ಲಿ ಇಡಬೇಕು, ಬೇರೆ ಏನಿದೆ ಅವೆಲ್ಲ ಭೂಮಿಯಲ್ಲಿ ಇರ್ತವೆ, ಅವೆಲ್ಲ ಹೋಗೋದಿಲ್ಲ. ಈಗ ಫಾಸ್ಫರಸ್ ಇರ್ಬೋದು, ಪೊಟ್ಯಾಷಿಯಂ ಇರ್ಬೋದು, ಅವು ಸುಟ್ಟಾಗ ಏನಾಗ್ತವೆ ಅಂದ್ರೆ ಗಿಡಗಳಿಗೆ ಸಿಗದೇ ಇರುವಂತ ರೂಪದಲ್ಲಿ ಆದ್ರೆ ಭೂಮಿಯಲ್ಲಿ ಇರ್ತವೆ. ಅದು ನೈಟ್ರೋಜನ್ ಏನಾಗುತ್ತೆ, ಯಾವುದೇ ಒಂದು ಪದಾರ್ಥವನ್ನು ಇದು ಸುಟ್ಟಾಗ ಏನಾಗುತ್ತೆ, ಒಂದು ಸಾರಿ ಟೆಂಪರೇಚರ್ 500 ಡಿಗ್ರಿ ಸೆಂಟಿಗ್ರೇಡ್ ಅದಕ್ಕಿಂತ ಮೇಲೋದ ತಕ್ಷಣ ಈ ನೈಟ್ರೋಜನ್ ಇರೋಂಥದ್ದು, ನಮಗೆ ಕಟ್ಟಿಯಲ್ಲಿ ನೈಟ್ರೋಜನ್ ಇರ್ತದಲ್ಲ, ಅದೇನಾಗ್ತದೆ ಅಂದ್ರೆ ಅದು ನೈಟ್ರಸ್ ಆಕ್ಸೈಡ್ ಅಂತ ಆಗಿ ಗಾಳಿಯಲ್ಲಿ ಸೇರೋಗ್ತದೆ. ಅಂದ್ರೆ ಅಷ್ಟು ನೈಟ್ರೋಜನ್ ನಮಗೆ ಹಾಳದಂಗಾಯ್ತು, ರೈತರಿಗೆ ಅದು ಬಹಳಷ್ಟು ನಷ್ಟ. ಸೊ ಈ ಒಂದು ರೀತಿ ಏನಾಗ್ತದೆ, ಈಗ ಆದಾಗ ಏನಾಗುತ್ತೆ, ನಮಗೆ ಗ್ರೀನ್ ಹೌಸ್ ಎಫೆಕ್ಟ್ ಇರ್ಬೋದು, ಕ್ಲೈಮೇಟ್ ಚೇಂಜ್ ಇವೆಲ್ಲ ಆಗೋದು, ನಾವೇನು ಈಗ ಮಾತಾಡ್ತಿದ್ವಲ್ಲ, ಇದು ಎಲ್ಲ ನಮಗೆ ಆಗುವಂತ ಒಂದು ಪ್ರಮೇಯ ಇರುತ್ತೆ. ಈಗ ನೋಡ್ರಿ, ಈಗ ನಾವೊಂದು ಅಂಕಿಅಂಶದಲ್ಲಿ ಹೇಳಬೇಕು ಅಂದ್ರೆ, ನಮ್ಮ ದೇಶದಲ್ಲಿ 500 ದಶಲಕ್ಷ ಟನ್ಗಳಷ್ಟು ನಮಗೆ ಬೆಳೆ ಉಳಿಕೆಗಳು ಸಿಗ್ತವೆ, 500 ದಶಲಕ್ಷ ಟನ್ ಅಷ್ಟು. ಅದನ್ನೆಲ್ಲ ಹಿಡಿದಿಟ್ಕೊಂಡ್ರೆ ನಾವು ಎಷ್ಟು ಗೊಬ್ಬರವನ್ನ ಉಳಿಸ್ಬೋದು. ಸೊ ಇಷ್ಟನ್ನ ನಾವು ಸುಟ್ಟು ನಾವು ಹಾನಿಯನ್ನ ನಾವು ಮಾಡ್ತಾ ಇದೀವಿ. ಇದನ್ನ ಆದಷ್ಟು ನಾವು ತಡೆಗಟ್ಟೋದು ಬಹಳ ಒಳ್ಳೇದು. ಇದನ್ನ ಅಂದ್ರೆ ನಾವು ಸದುಪಯೋಗ ಮಾಡ್ಕೋಬೇಕು. ಏನ್ ನಾವು ಬೆಳೆ ಉಳಿಕೆ ಇರ್ಬೋದು, ಈ ತರ ಇರ್ಬೋದು, ಸರಿಯಾಗಿ ಸದ್ಬಳಕೆ ಮಾಡೋದು ಬಹಳಷ್ಟು ಮುಖ್ಯ. ಈಗ ಮಣ್ಣಿನಲ್ಲಿ ಸಹ ಹಲವಾರು ಸೂಕ್ಷ್ಮಾಣು ಜೀವಿಗಳು ಇರ್ತವೆ. ಇದು ಸೂಕ್ಷ್ಮಾಣು ಜೀವಿಗಳ ಮೇಲೆ ಯಾವ ರೀತಿ ಕೆಟ್ಟ ಪರಿಣಾಮ ಆಗುತ್ತೆ ಸುಡುವುದರಿಂದ, ಬೆಳೆ ಉಳಿಕೆಗಳನ್ನು ಸುಡುವುದರಿಂದ? ಇದು ಬಹಳ, ಇದು ಏನಂದ್ರೆ ನಾವು ನೇರವಾಗಿ ರೈತರಿಗೆ ಆಗುವಂತ ಮಣ್ಣು, ನಾವು ಒಂದು ಜೀವಂತ ವಸ್ತು ಅಂತ ಹೇಳ್ತೀವಿ, ಮಣ್ಣಿಗೂ ಸಹ ಜೀವ ಇದೆ ಅಂತ ಹೇಳ್ತಿರ್ತೀವಿ ನಾವು, ಗ್ಯಾರಂಟಿ. ಈಗ ನೀವು ಗೊತ್ತೇ ಇರ್ಬೋದು, ಈಗ ಪರಿಸರಕ್ಕೆ ಆಯ್ತು ಅಂದ್ರೆ ರೈತರಿಗೆ ಅಷ್ಟು ಗೊತ್ತಾಗಂಗಿಲ್ಲ, ಗೊತ್ತಾಗೋದಿಲ್ಲ, ಗೊತ್ತಾಗಲ್ಲ. ಪರಿಸರಕ್ಕೆ ಟೆಂಪರೇಚರ್ ಕಮ್ಮಿ ಆಯ್ತು, ಜಾಸ್ತಿ ಆಯ್ತು, ಇದು ಅಷ್ಟೊಂದು ಗೊತ್ತಾಗಲ್ಲ. ಆದ್ರೆ ಇಲ್ಲಿ ಮಣ್ಣಿನಲ್ಲಿ ಆಗುವಂತಹ ದುಷ್ಪರಿಣಾಮಗಳೇನಿದೆ ಅದು ರೈತರಿಗೆ ಸೀದಾ ಅವ್ರಿಗೆ ಬರುವಂತ ನೇರವಾಗಿ ಕೆಟ್ಟ ಪರಿಣಾಮ ಬೀಳುತ್ತದೆ. ಈಗ ನೋಡಿ, ನಾವು ಮಣ್ಣಿಗೆ ಏನೇ ಹಾಕಿದ್ರು ಅದು ಇಮಿಡಿಯೇಟ್ ಆಗಿ ನಾವು ನೀವು ನೋಡಿರ್ಬೋದು, ಒಂದು 15 ಒಂದು ತಿಂಗಳಲ್ಲಿ ಅದು ಇರೋದೇ ಇಲ್ಲ. ಯಾಕೆ ಅದಿರೋದಿಲ್ಲ? ಮುಖ್ಯವಾಗಿ ಭೂಮಿಯಲ್ಲಿ ಇರುವಂತಹ ಒಂದು ಜೀವ, ಕೋಟ್ಯಾಂತರ ಜೀವ ಕಣಗಳೇನಿರ್ತವೆ ಅದು ಬಹಳಷ್ಟು ಮುಖ್ಯ. ಈ ಜೀವ ಕಣಗಳು ಏನಾಗ್ತವೆ ಅಂದ್ರೆ, ಇವು ನಾವು ಹಾಕಿದಂತ ಇವನ್ನ ಬೇರೆ ರೂಪಕ್ಕೆ ಟ್ರಾನ್ಸ್ಫರ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ನೀವು ಕಳೆನಾಶಕಗಳನ್ನ ಹಾಕ್ತೀವಿ ಅಂತ ಇಟ್ಕೊಂಡ್ರೆ, ಕಳೆನಾಶಕದಲ್ಲಿ ಅದಿರುವಂತಹ ಒಂದು ವಿಷಕಾರಿ ವಸ್ತು ಏನಿದೆ 15 ಅಥವಾ 1 ಅಥವಾ 2 ಅಷ್ಟು ಇರೋದಿಲ್ಲ, ಅದು ಈ ಸೂಕ್ಷ್ಮ ಜೀವಿಗಳಿಗೆ ಕಾರಣ. ಇದು ಎಲ್ಲಿರ್ತಾವಪ್ಪ? ಸಾಮಾನ್ಯವಾಗಿ ಸೂಕ್ಷ್ಮ ಜೀವಿಗಳು ಮೇಲಿನ ಒಂದು 3 ಅಥವಾ 5 ಮೇಲ್ಗಡೆ ಲೇಯರ್ ಅಲ್ಲೇ ಇರ್ತವೆ. ನಾವು ಈ ಬೆಂಕಿ ಹಾಕಿ ನಾವು ಸುಟ್ಟಾಗ ಏನಾಗ್ತವೆ, ಈ ಮೇಲಿನ ಪದರದಲ್ಲಿ ಸುಟ್ಟಂಗಾದಾಗ ನಿಮ್ಗೆ ರೈತರಿಗೆಲ್ಲ ಗೊತ್ತಾಗುತ್ತೆ ಏನಾಗುತ್ತೆ. ಒಂದು ಸುಟ್ಟಾಗ ಈ ಎಲ್ಲಾ ಸೂಕ್ಷ್ಮ ಜೀವಿಗಳು ಸಾಯ್ತವೆ. ಸೂಕ್ಷ್ಮ ಜೀವಿ ಸತ್ತಾಗ ಏನಾಗುತ್ತೆ, ಈಗ ನಾವು ಹಾಕಿದ್ದು ಏನಾದ್ರು ಇದು ಏನು ಟ್ರಾನ್ಸ್ಫಾರ್ಮೇಶನ್, ಇದರಿಂದ ಬೇರೆ ಕಡೆ ಟ್ರಾನ್ಸ್ಫಾರ್ಮ್ ಆಗೋದು, ಇಂಥವೆಲ್ಲ ತಡೆಗಟ್ಟಿ ಭೂಮಿಯ ಮೇಲೆ ವೈಪರೀತ್ಯ ಪರಿಣಾಮ ಆಗುತ್ತೆ. ಇದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ರೈತರು ಫಾರ್ ಎಕ್ಸಾಂಪಲ್ ಒಂದು ಕುಕ್ಕರ್ನಲ್ಲಿ ಒಂದಷ್ಟು ಮಣ್ಣು ತಗೊಳ್ಳಿ, ಒಳ್ಳೆ ಮಣ್ಣು ತಗೊಂಡು ಅದನ್ನ ಚೆನ್ನಾಗಿ ಕುಕ್ಕರ್ ಕೂಗಿಸ್ತಿರಲ್ಲ, ಅನ್ನ ಮಾಡ್ಕೊ ಹಂಗೆ ಕೂಗಿಸ್ರಿ, ಒಂದ್ಸರಿ ಕೂಗಿಸ್ಬಿಟ್ಟು ಅದನ್ನ ಇಟ್ಬಿಟ್ಟು ಒಂದು ಬೆಳೀರಿ, ಅದರಲ್ಲಿ ಬೆಳೆ ಬರ್ತಾ ನೋಡಿ, ಗೊಬ್ಬರ ಹಾಕ್ರಿ, ಏನೋ ಒಂದಿಷ್ಟು ಬೀಜ ಹಾಕಿ, ಯೂರಿಯಾ ಬೀಜ ಹಾಕ್ಬಿಡ್ರಿ, ಯೂರಿಯಾ ಹಾಕ್ರಿ, ಸೂಪರ್ ಆಗ್ರಿ, ಎಲ್ಲ ಗೊಬ್ಬರವನ್ನೆಲ್ಲ ಹಾಕ್ರಿ, ಆದ್ರೂ ಅದು ಬೆಳೆಯೋದಿಲ್ಲ. ಬೆಳೆಯೋದಿಲ್ಲ ಯಾಕೆ ಬೆಳೆಯೋದಿಲ್ಲ ಅಂದ್ರೆ, ಬರೇ ಗೊಬ್ಬರದಿಂದ ಬೆಳೆ ಬೆಳೆಯೋದಲ್ಲ, ನಾವು ಯೂರಿಯಾ ಹಾಕಿದ್ರೆ ಗಿಡ ಬರೇ ಯೂರಿಯಾ ತಗೊಳ್ಳೋದಿಲ್ಲ, ಅದು ಅದು ಯೂರಿಯಾವನ್ನು ನೈಟ್ರೇಟ್ ಫಾರ್ಮ್ ಆಗಿ ಬದಲಾವಣೆ ಆಗಬೇಕು. ನೈಟ್ರೇಟ್ ಫಾರ್ಮ್ ಬದಲಾವಣೆ ನಮ್ಗೆ ಏನ್ ಬೇಕು? ಮೈಕ್ರೋ. ನಾವು ಯಾವಾಗ ಹಿಂಗ್ ಸುಡ್ತೀವಿ, ಮೈಕ್ರೋಆರ್ಗನಿಸಮ್ಸ್ ಹಾಳಾಗ್ತವೆ. ಇದೇ ರೀತಿ ನಾವು ಏನು ಇವನ್ನ ಮಾಡ್ತಾ ಇದೀವಿ, ಇದನ್ನ ಒಂದು 10, 15, 20 ಮಾಡ್ತಾ ಹೋಯ್ತು ಅಂದ್ರೆ ನಮ್ಗೆ ಬಹಳಷ್ಟು ಭೂಮಿ ಮೇಲೆ ವೈಪರೀತ್ಯ ಅಂದ್ರೆ ದುಷ್ಪರಿಣಾಮ ಆಗೋದಂತೂ ಗ್ಯಾರಂಟಿ. ಈಗ ನಾವೆಲ್ಲ ಈ ಉತ್ತರ ಭಾರತದಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಸಮಸ್ಯೆ ಆಗ್ತದೆ, ಭತ್ತದ ಗದ್ದೆಗಳೆಲ್ಲ ಬೆಂಕಿ ಹೆಚ್ಚಿ ಆ ಭಾಗದಲ್ಲೆಲ್ಲ ಪೊಲ್ಯೂಷನ್ ಭಯಂಕರ ಒಂದು ಅತಿರೇಕ ಮಟ್ಟವನ್ನು ಮುಟ್ಟಿ ಬಹಳಷ್ಟು ಪರಿಸರ ಮಾಲಿನ್ಯ ಆಗ್ತದೆ ಅಂತಕ್ಕಂಥದ್ದು. ಈಗ ಆಗಲೇ ರೈತರಿಗೆ ಕೆಲವೊಂದು ರಿಸ್ಟ್ರಿಕ್ಷನ್ ಹಾಕಿದ್ದಾರೆ, ಯಾರು ಪಳಿವಳಿಕೆಗಳನ್ನು ಬಳಸ್ತಾರೆ ಅವರಿಗೆಲ್ಲ ರೈತರು ಸಹಾಯಧನ ಕೊಡ್ತಕ್ಕಂಥ ವ್ಯವಸ್ಥೆ ಎಲ್ಲ ಕ್ಲಿಯರ್ ಮಾಡ್ತಿದೆ. ಈಗಾದರೆ ಮುಂದಿನ ನಮ್ಮ ಈ ಭಾಗದಲ್ಲಿ ವಿಶೇಷವಾಗಿ ರೈತರು ಹತ್ತಿ ಕಟ್ಟಿಗೆ, ಮೆಣಸಿನ ಕಟ್ಟಿಗೆ, ತೊಗರಿ ಕಟ್ಟಿಗೆ ಎಲ್ಲ ಸುಡ್ತಿರ್ತಾರೆ. ರೈತರಿಗೆ ಒಂದ ಪ್ರಶ್ನೆ ಹೇಳೋದು, ರೈತರು ಇಲ್ಲರಿ ನಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಕೂಲಿ ಆಳು ಸಿಗೋಲ್ಲ ಅಂತಾರೆ. ಇಷ್ಟೆಲ್ಲ ಸಮಸ್ಯೆ ಇದ್ದಾಗ ತಾವು ತಜ್ಞರಾಗಿ ಈ ಬೆಳೆ ಉಳಿಕೆಗಳನ್ನ ಯಾವ ರೀತಿ ನಿರ್ವಹಣೆಯನ್ನ ಮಾಡ್ಬೇಕಂತೀರಿ? ಇದು ಬಹಳ ಮುಖ್ಯವಾದಂತ ಪ್ರಶ್ನೆ. ಅದು ಏನಂದ್ರೆ, ಮೊದಲನೇದಾಗಿ ರೈತರು ಮನಸ್ಸು ಮಾಡಬೇಕು. ಹೌದು, ಎಲ್ಲ ಮೊದಲು ಏದೇ ಒಂದು ಹಳೆ ಒಂದು ಪದ್ಧತಿ ಏನಿದೆ ಅದನ್ನು ಒಂದು ಪದ್ಧತಿಯನ್ನ ನಾವು ಬದಲಾವಣೆ ಮಾಡ್ಬೇಕು ಅಂದ್ರೆ ಮೊದಲು ಮನಸ್ಸು ಮುಖ್ಯ. ಅದನ್ನ ನಾವು ಮಾಡಬೇಕು. ಈಗ ಇದ್ರ ವಿಚಾರವಾಗಿ ನೋಡೋಣ ಅಂದ್ರೆ, ಒಂದು ಸಾರಿ ನಾವು ಮನಸ್ಸು ಮಾಡಿದ್ರೆ ಬಹಳ ಒಳ್ಳೇದಾಗುತ್ತೆ. ಒಂದು 5-10 ನಾವು ಮಾಡ್ಕೊಂಡೋಯ್ತು ಅಂದ್ರೆ ನಮಗೆ ಗೊಬ್ಬರದಲ್ಲಿ ಬಹಳಷ್ಟು ಉಪಯೋಗ ಸಹ, ಉಳಿತಾಯ ಸಹ ನಾವು ಮಾಡ್ಬೋದು. ಈಗ ನಾವು ಕೆಲವು ವಿಚಾರ ಹೇಳ್ತೀವಿ ನೋಡಿ. ಈಗ ಭತ್ತದ ಹುಲ್ಲನ್ನ ನೋಡೋಣ. ಭತ್ತದ ಹುಲ್ಲು ಏನಾಗುತ್ತೆ ಅಂದ್ರೆ, ಇದರಲ್ಲಿ ನಾವು 2 ರೀತಿ ಕಟಾವು ಮಾಡ್ತೀವಿ. ಒಂದು ಏನಪ್ಪ ಅಂದ್ರೆ, ನಾವು ಕೂಲಿ ಆಳುಗಳನ್ನ ಹಚ್ಚಿ ಕಟಾವು ಮಾಡೋದು ಅಂತ ಒಂದು ಪದ್ಧತಿ. ಈಗ ಕೂಲಿ ಕಟ್ ಮಾಡಿದಾಗ ಏನಾಗುತ್ತೆ, ಕಟ್ ಮಾಡಿ ಹುಲ್ಲನ್ನ ಸಾಗಿಸ್ತೀವಿ, ಅದನ್ನ ಒಕ್ಕಣೆ ಮಾಡಾದ್ಮೇಲೆ ಕಾಳುಗಳನ್ನ ಬೇರ್ಪಟ್ಟಮೇಲೆ ಹುಲ್ಲನ್ನ ರಾಸುಗಳಿಗೆ ತಿನ್ನಿಸುವಂತ ಪದ್ಧತಿ ಇದು ಒಂದು. ಎರಡನೇದು ಏನಪ್ಪ ಅಂದ್ರೆ, ಮಿಕ್ಕಂತಹ ಒಂದು ಏನು ಕೂಳೆ ಇದೆ ಅದನ್ನ ಏನ್ ಮಾಡ್ತೀವಿ, ಬೆಂಕಿ ಹಚ್ತೀವಿ. ಬೆಂಕಿ ಹಚ್ಚೋದು ಯಾಕೆ ಹಚ್ತಾರಪ್ಪ ಅಂದ್ರೆ, ಈ ಬೆಂಕಿ ಹಚ್ಚೋದ್ರಿಂದ ನಮಗೆ ಅದನ್ನ ಉಳುಮೆ ಮಾಡಕ್ಕೆ ಬಹಳ ಈಸಿ ಆಗುತ್ತೆ ಅಂತ ರೈತರದು. ಅಷ್ಟೇ ಅಲ್ಲದೆ ಕಸ ಎಲ್ಲ ಸುಟ್ಟೋಗುತ್ತೆ, ಉಳುಮೆ ಮಾಡೋದು ಬಹಳ ಈಸಿ, ಅದರಿಂದ ಮಾಡ್ತಾರೆ. ಆದ್ರೆ ಆ ರೀತಿ ಮಾಡದೆ ಅವ್ರೇನ್ ಮಾಡ್ಬೇಕು ಅಂದ್ರೆ, ಅದನ್ನ ಹಾಗೆ ಏನಿರ್ತವೆ ಅದನ್ನ ಹಾಗೆ ಅದನ್ನ ಪ್ಲೋ ಮಾಡ್ಬೇಕು ಅಂದ್ರೆ ಭೂಮಿಯಲ್ಲಿ ಸೇರಿಸುವಂತದ್ದು ಅವ್ರು ಮಾಡ್ಬೇಕಾಗುತ್ತೆ ಒಂದು. ಎರಡನೇ ಪದ್ಧತಿ ಏನಪ್ಪಾ ಅಂದ್ರೆ, ರೈತರು ಯಂತ್ರಗಳನ್ನ ಉಪಯೋಗ ಮಾಡ್ತಾರೆ. ಯಂತ್ರಗಳನ್ನ ಉಪಯೋಗ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಇದರಲ್ಲಿ ಯಂತ್ರಗಳು ಕಾಳನ್ನ ಒಂದು ಸಪರೇಟ್ ಮಾಡಿ ಅದು ಸಾಕಿಸ್ತವೆ. ಕಂಬೈಂಡ್ ಹಾರ್ವೆಸ್ಟರ್ ಅಂತ ಕಂಬೈಂಡ್, ಕಂಬೈಂಡ್ ಇವಾಗೆಲ್ಲ ನೋಡಿ ಎಲ್ಲ ಕಂಬೈಂಡ್. ಯಾಕಂದ್ರೆ ಆಳುಗಳ ಸಂಖ್ಯೆ ಕಡಿಮೆ ಆದ್ಮೇಲೆ ಹುಲ್ಲು ರೈತರು ಆಗ ಇಲ್ಲಿ ಇಟ್ಟಿದ್ದಾರೆ ಅಂತವ್ರಿಗೆ ಮಾತ್ರ, ಮಿಕ್ದವರೆಲ್ಲ ಅಲ್ಲೇ ಬಿಟ್ಟು ಬಿಡ್ತಾರೆ. ಸೊ ಈಗ ಕಂಬೈಂಡ್ ಹಾರ್ವೆಸ್ಟರಿಂದ ಭತ್ತವನ್ನ ಕಟಾವ್ ಮಾಡಿದಾಗ ಹುಲ್ಲು ಇಷ್ಟೇ ಒಂದು ಏನುದ್ದ ಹಾಗೆ ನೆಲದಲ್ಲಿ ಇರುತ್ತೆ, ಆಮೇಲೆ ಬಿದ್ದದ್ದೆಲ್ಲ ಅಲ್ಲೇ ನೆಲದಲ್ಲಿ ಬಿಡುತ್ತೆ. ಈಗ ಇಂಥ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಈ ಹುಲ್ಲೇನಿದೆ ಹುಲ್ಲನ್ನ ರೈತರು ಏನ್ ಮಾಡ್ಬೇಕು, ಒಂದೇನು ಹೇಳ್ತೀವಿ ಎರಡು ರೀತಿ. ಒಂದು ಅದನ್ನೆಲ್ಲ ಕ್ರೋಢೀಕರಿಸಿ ಹಾಕಬೇಕು, ಇದು ಬಹಳಷ್ಟು ಆಳುಗಳ ಒಂದು ಇದಾಗ್ತದೆ. ಆದ್ರೆ ಈಗೇನಪ್ಪ ಅಂದ್ರೆ ನಮಗೆ ಬೇಲರ್ಸ್ ಅಂತ ಸಿಗ್ತಾ ಇದಾವೆ. ಈಗೆಲ್ಲ ನೋಡಿರ್ಬೋದು ರೈತರು ಬಹಳಷ್ಟು ಜನ ಬೇಲರ್ಗಳನ್ನ ಉಪಯೋಗ ಮಾಡ್ತಾ ಇದ್ದಾರೆ, ಬಾಡಿಗೆಗೂ ಸಿಗ್ತಾ ಇದೆ. ನಮ್ಮ ವಿಶ್ವವಿದ್ಯಾನಿಲಯದಲ್ಲೂ ಇದಾವೆ ಕೆಲವು ಕಡೆ ರಿಸರ್ಚ್ ಸ್ಟೇಷನ್ಗಳಲ್ಲಿ ಬಾಡಿಗೆ ಕೊಡ್ತಾ ಇದ್ದಾರೆ, ಸಿಗ್ತವೆ. ಈ ಬೇಲರ್ಗಳನ್ನ ರೈತರು ನೋಡ್ಬೋದು, ತಗೊಂಡು ಅದನ್ನ ಬೇಲರ್ಗಳನ್ನು ಉಪಯೋಗಿಸಿ ಅದನ್ನ ಬೇಲ್ಗಳನ್ನಾಗಿ ಮಾಡಬಹುದು. ಹೀಗೆ ಮಾಡಿ ಅದನ್ನ ಸ್ಟೋರ್ ಮಾಡಿ ಬೇಕಾದ ಉಪಯೋಗ ಮಾಡಬಹುದು. ಇದೊಂದು ಪದ್ಧತಿ. ನಂತರ ಅದು ತೆಗೆದ್ಮೇಲೆ ನಂತರ ಅದಕ್ಕೆ ಬೆಂಕಿ ಹಚ್ಚದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಮತ್ತೆ ಭೂಮಿಯಲ್ಲಿ ಸೇರಿಸಬೇಕು. ಇನ್ನೊಂದೇನಪ್ಪ, ಕೆಲವು ರೈತರದ್ದು ಇಲ್ಲಪ್ಪ ನಮ್ಗೆ ಹುಲ್ಲೇ ಬೇಡ, ರಾಸುಗಳಿಲ್ದಾರ ಏನ್ ಮಾಡ್ತಾರೆ ಹುಲ್ ಬೇಡ ಹಂಗೆ ಅಂದಾಗ ಅವಾಗ ಏನ್ ಮಾಡ್ಬೇಕು ಅವರು ಅಂದ್ರೆ ಆಗ ಅವರು ಅದನ್ನ ಭೂಮಿಯಲ್ಲಿ ಸೇರಿಸೋದು ಬಹಳ ಕಷ್ಟ. ಅಂತ ಸಮಯದಲ್ಲಿ ಏನ್ ಮಾಡೋದು, ನಮಗೆ ಬಹಳಷ್ಟು ಶಿಲೀಂಧ್ರಗಳು ಸಿಗ್ತವೆ. ಈಗ ಟ್ರೈಕೋಡರ್ಮ ವಿರಡಿ ಅಂತ ಒಂದೈತಿ, ಮತ್ತೆ ಇನ್ನು ಬಹಳಷ್ಟು ಇದಾವೆ ನಮಗೆ ಇದರಲ್ಲಿ ಕಲ್ಚರ್ ಸಿಗ್ತವೆ. ಎರಡು ಕೆ ಜಿ ಅಥವಾ ಮೂರು ಕೆ ಜಿ ಒಂದು ಎಕರೆಗೆ ಅಷ್ಟು ತಗೊಂಡು ಇದನ್ನ ಏನ್ ಮಾಡ್ಬೇಕು ಅಂದ್ರೆ ನಾವು ಇದರಲ್ಲಿ ಯಾವುದು ಸಗಣಿಯಲ್ಲಿ ಇಂಥದ್ರಲ್ಲಿ ಮಿಕ್ಸ್ ಮಾಡಿ ಅದನ್ನ ಈ ಏನು ಹುಲ್ಲಿದೆ ನೋಡಿ ಚೆನ್ನಾಗಿ ಎರಚಿಬಿಡ್ಬೇಕು. ಎರಚಿ ಒಂದು 15 ಇಪ್ಪತ್ತು ದಿನ ಬಿಟ್ಟರೆ ಇದೆಲ್ಲ ಅರ್ಧಂಬರ್ಧ ಕೊಳತು ಬಿಡುತ್ತೆ. ಆಮೇಲೆ ನಮಗೆ ಪ್ಲೋಯಿಂಗ್ ಮಾಡೋದು ಅಂದ್ರೆ ಮಣ್ಣಲ್ಲಿ ಸೇರಿಸೋದು ಬಹಳ ಈಸಿ ಆಗುತ್ತೆ. ಈ ಒಂದು ಪದ್ಧತಿಯನ್ನ ಮಾಡಿ ಬಳಸಿ ಅವರು ಇದನ್ನ ಸದುಪಯೋಗ ಮಾಡೋದು. ಹೀಗೆ ಮಾಡೋದ್ರಿಂದ ಏನಾದ್ರೆ ಭತ್ತ ಏನು ಅದೆಲ್ಲ ಇದು ಕಂಪ್ಲೀಟ್ ಭೂಮಿಯಲ್ಲಿ ಸೇರಿಸೋದು ಮಾಡಬಹುದು. ಇದು ಒಂದು. ಇದೇ ರೀತಿಯಾಗಿ ಅವರು ರಾಗಿ ಇರ್ಬೋದು, ಜೋಳ ಅಥವಾ ಬೇರೆ ಯಾವುದೇ ಗೋಧಿ ಹುಲ್ಲಿನ ಬೆಳೆಗಳನ್ನು ಯಾವ್ದೇ ಇರಲಿ ಅದನ್ನ ಈ ರೀತಿ ಪದ್ಧತಿಯಲ್ಲಿ ಅವ್ರು ಮಾಡಬಹುದು. ಇನ್ನೊಂದು ಹತ್ತಿ ಮತ್ತು ಶೇಂಗಾ ಅಂತ ಹೇಳಿದ್ರೆ ತೊಗರಿ ಅಂತ ಇದಕ್ಕೆ ಯೂಸ್ ಮಾಡ್ತಾರೆ, ಅದೇನು ಪರವಾಗಿಲ್ಲ ಅಂದ್ರೆ ನಾವು ರಾಸುಗಳಿಗೆ ಯೂಸ್ ಮಾಡ್ತೀವಿ ಅದೇನು ಅಷ್ಟೊಂದು ಪ್ರಾಬ್ಲಮ್ ಇಲ್ಲ. ಈಗ ನೀವು ಹೇಳ್ದಂಗೆ ಹತ್ತಿ ಮತ್ತು ತೊಗರಿ ಕಟ್ಟಿಗೆಗಳು ಇದಕ್ಕೆ ಬರೋಣ. ಇದು ನಿಜವಾಗ್ಲೂ ಹೇಳ್ಬೇಕಾದ್ರೆ ನಮ್ಗೆ ಕಷ್ಟ ಸಾಧ್ಯ, ಬಹಳ ಕಷ್ಟ. ಈಗ ಈಗ ಇಲ್ಲಿ ಏನಾಗ್ತವೆ ಅಂದ್ರೆ ಎರಡು ವಿಧ ಬರ್ತದೆ. ಒಂದು ಒಂದನೇದು ಏನಪ್ಪ ಅಂದ್ರೆ ನಮ್ಮಲ್ಲಿ ಈಗ ಯೂನಿವರ್ಸಿಟಿಗಳಲ್ಲಿ ಶ್ರೆಡ್ಡರ್ಸ್ ಅಂತ ಸಿಗ್ತಾ ಇದಾವೆ. ಶ್ರೆಡ್ಡರ್ಸ್ ಅದೇನಪ್ಪ ಅಂದ್ರೆ ಅದು ನೀವು ಭೂಮಿಯನ್ನ ನೀವು ಕಟಾವ್ ಮಾಡಾದ್ಮೇಲೆ ಇವು ಹತ್ತಿಯನ್ನ ನಾವು ಪಿಕ್ಕಿಂಗ್ ಅಂತ ಮಾಡ್ತೀವಿ, ಹತ್ತಿಯನ್ನು ಬಿಡಿಸಿ ಆದ್ಮೇಲೆ ಒಂದು ತೊಗರಿಯನ್ನ ಮೇಲ್ಗಡೆ ಬೇಕಾದ್ರೆ ಅದನ್ನೆಲ್ಲ ತೆಗೆದಾದ್ಮೇಲೆ ನಮ್ಮಲ್ಲಿ ಶ್ರೆಡ್ಡರ್ಸ್ ಏನಿದೆ ಅದನ್ನ ನಾವು ಉಪಯೋಗ ಮಾಡಿದ್ರೆ ಈ ಏನು ಕಟ್ಟಿಗಳಿದೆ ನೋಡ್ರಿ ಅದು ಕಂಪ್ಲೀಟ್ ಹಾರ್ವೆಸ್ಟ್ ಆಗಿ ಕಂಪ್ಲೀಟ್ ಪುಡಿ ಪುಡಿ ಆಗುತ್ತೆ. ಒಂದು 5 ಸೆಂಟಿಮೀಟರ್ 10 ಸೆಂಟಿಮೀಟರ್ ಉದ್ದದಲ್ಲಿ ಸಣ್ಣ ಸಣ್ಣ ಪುಡಿ ಆಗ್ಬಿಡ್ತವೆ, ಪುಡಿಯಾಗಿ ಅಲ್ಲೇ ಭೂಮಿ ಮೇಲೆ ಬಿಡ್ತವೆ. ಈಗ ನಮಗೆ ಬಹಳ ಈಸಿ. ಹಿಂಗಾದ್ಮೇಲೆ ಏನ್ ಮಾಡೋದು, ನೀವು ನಂತರ ಅದನ್ನ ಭೂಮಿಯಲ್ಲಿ ನೀವು ಕುಂಡ ಮೀನು ನೇಗಲನ್ನ ಹೊಡೆದು ಅದನ್ನ ಭೂಮಿಯಲ್ಲಿ ಸೇರಿಸಬಹುದು. ಇದೊಂದು ಪದ್ಧತಿ ಮಾಡೋದು ಮಾಡ್ಕೋಬಹುದು. ಆಮೇಲೆ ಇನ್ನೊಂದೇನಪ್ಪ, ಇಷ್ಟ ಆದ್ಮೇಲೆ ಅವರು ಇನ್ನೊಂದು ಕೆಲಸ ಏನ್ ಮಾಡಬಹುದು ಅಂದ್ರೆ ಇನ್ನೂ ಬೇಗ ಕೊಳಿಬೇಕಾದಿತ್ತು ಅಂದ್ರೆ ನಮಗೆಲ್ಲ ಸಗಣಿ ಗೊಬ್ಬರ ಇದೆ ನೋಡ್ರಿ, ಆ ಗೊಬ್ಬರ ಏನ್ ಕೊಟ್ಟಿಗೆ ಗೊಬ್ಬರ ಇದೆ ಆ ಕೊಟ್ಟಿಗೆ ಗೊಬ್ಬರ ಇರ್ಬೋದು ಅಥವಾ ಸಗಣಿ ಏನು ಗೊಬ್ಬರ ಇರ್ಬೋದು ಅದನ್ನ ಭೂಮಿ ಮೇಲೆ ಹರಡಿ ನಂತರ ಇದು ಭೂಮಿಯಲ್ಲಿ ಸೇರಿಸೋದು ಒಳ್ಳೇದು. ಯಾಕೆ ಹೇಳಿ, ಈಗ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದರಲ್ಲಿ ಹೆಚ್ಚಿಗೆ ಮೈಕ್ರೋ ಆರ್ಗನಿಸಮ್ಸ್ ಏನಿರ್ತವೆ ಅದು ಈ ಕಟ್ಟಿಗೆಯನ್ನ ಬೇಗ ಕೊಳೆಕ ಮಾಡ್ತವೆ. ಇಲ್ಲಾಂದ್ರೆ ಏನಾಗುತ್ತೆ, ನೀವು ಹೇಳ್ದಂಗೆ ಅದನ್ನ ಇಮ್ಮಿಡಿಯೇಟ್ ಆಗಿ ಹಾಗೆ ಮಾಡಿದ್ರೆ ಅದ್ ಬೇಗ ಕೊಳೆಯೋದಿಲ್ಲ, ಅದಿನ್ನು 6 ತಿಂಗಳು 1 ವರ್ಷ ಹಂಗೆ ಇರ್ತವೆ. ಬಿತ್ತನೆ ಮಾಡುವಾಗ ಸಮಸ್ಯೆ ಆಗತ್ತೆ ಅಂತ ಹೇಳಿದ್ರು. ಅವ್ರು ಮತ್ತೆ ಅವ್ರು ಕುಂಟೆ ಹೊಡಿಬೇಕು, ಕಲ್ಟಿವೇಟರ್ ಹೊಡಿಬೇಕು ಅಂದ್ರೆ ಏನ್ರಿ ಅದೆಲ್ಲ ಬರ ಕೈಗೆ ಸಿಗುತ್ತೆ ಅಂತಾರೆ, ಅದ್ ಬೇಗ ವರ್ಷಗಟ್ಟಲೆ ಇರ್ತವೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಈಗ ನಮ್ಗೆ ಸಿಗುವಂತ ಶಿಲೀಂಧ್ರ ಸಿಗ್ತವೆ, ಅಂತ ಸಿಲಿಂಡರ್ ಹಾಕ್ಬೋದು. ಇಲ್ಲ ಅಂದ್ರೆ ಬೇಡಪ್ಪ ಅಂದ್ರೆ ನಮ್ಗೆ ಸಗಣಿ ಏನ್ ಗೊಬ್ಬರ ಇರ್ತದಲ್ಲ ಆ ಗೊಬ್ಬರವನ್ನು ಹಾಕಿಬಿಟ್ಟು ಅದನ್ನ ಭೂಮಿಯಲ್ಲಿ ಸೇರಿಸೋದ್ರಿಂದ ಬೇಗ ಇದಾಗುತ್ತೆ. ಇದೊಂದು ಪದ್ಧತಿ. ಇದಿಲ್ಲಪ್ಪ ಅಂದ್ರೆ ಇನ್ನೊಂದು ಸ್ವಲ್ಪ ಕಷ್ಟಕರ ಪದ್ಧತಿ, ನಾವು ಹೇಳ್ದಂಗೆ ಒಂದು ಕಡೆ ಒಂದು ಸಣ್ಣ ಒಂದು ಹೊಂಡ ತರ ಮಾಡ್ಬೇಕು, ಮಾಡಿ ಇವನ್ನೆಲ್ಲ ತೆಗೆದು ಸ್ವಲ್ಪ ಸಣ್ಣ ಸ್ವಲ್ಪ ಕಟ್ ಮಾಡೋದು ಅಥವಾ ಅದು ಹಾಗೇನೆ ಮೂಲೆಯಲ್ಲಿ ಮಾಡಿ ಅದನ್ನ ಏನ್ ಮಾಡ್ಬೇಕು, ಇವನ್ನೆಲ್ಲ ಕಟ್ಟಿಗೆಗಳನ್ನೆಲ್ಲ ತಗೊಂಡು ಅಲ್ಲಿ ಹಾಕಿ ನಂತರ ಜೊತೆ ಹಾಗೆ ಬಿಡ್ಬಾರ್ದು. ಹಾಗೆ ಮುಚ್ಚಿದ್ರೆ ಏನಾಗುತ್ತೆ ಅಂದ್ರೆ ಮತ್ತೆ ನೀವು ಹೇಳ್ದಂಗೆ ಕೊಳಿಯಂಗಿಲ್ಲ, ಆಮೇಲೆ ಕಟ್ಟಿಗೆಗಳು ಇನ್ನೂ ಲೇಟ್ ಆಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಹೇಳ್ದಂಗೆ ಏನು ಶಿಲೀಂಧ್ರ ಸಿಗ್ತಾವಲ್ಲ ಆ ಟ್ರೈಕೋಡರ್ಮ ವಿರಡಿ ಅದು ಹೇಳಿದೆ ಆ ಥರ ಯಾವ್ದನ್ನು ಒಂದು ಹಾಕ್ಬೇಕು. ಇಲ್ಲಾಂದ್ರೆ ನಾವು ಸಗಣಿ ಗೊಬ್ಬರ ಇರ್ತಲ್ಲ ಸಗಣಿ ಹಾಕ್ಬೋದು, ಈ ಗೊಬ್ಬರವನ್ನು ತೆಗೆದು ಅದನ್ನ ಹಾಕಿ ನಂತರ ಮುಚ್ಚೋದ್ರಿಂದ ನಿಮ್ಗೆ ಆದಷ್ಟು ಬೇಗ ಅದೆಲ್ಲ ಅದು ಕಳೆಯುವಂತೆ ಅಥವಾ ಗೊಬ್ಬರ ಆಗುವಂತೆ ನಾವು ಮಾಡ್ಬೋದು. ಇದು ಎರಡು ಪದ್ಧತಿಯಲ್ಲಿ ನಾವು ಮಾಡ್ಕೊಂಡು ಮಾಡಬಹುದು. ಇನ್ನೊಂದು ಕಬ್ಬು, ಕಬ್ಬು ಬೆಳೆಯೋರು ಕಬ್ಬಿನ ರೌದಿ ಬಹಳ ಬರುತ್ತೆ. ಅಲ್ಲಂತೂ ನೋಡ್ಬೋದು ಕಬ್ಬು ಬೆಳೆಯೋರು ಎಲ್ಲಾ ಇಡೀ ಹೊಲಕ್ಕೆ ಬೆಂಕಿ ಹಚ್ಚಿರ್ತಾರೆ, ಭಯಂಕರ ತಾಪಮಾನ ಜಾಸ್ತಿ ಬಿಡುತ್ತೆ ಆ ಭಾಗದಲ್ಲಿ. ಹೌದೌದು. ಇಲ್ಲಿ ರೌದಿ ಬಗ್ಗೆ ಏನ್ ಹೇಳ್ತಾರೆ, ಯಾವ ರೀತಿ ಇಲ್ಲಿ ರೌದಿ? ಇದು ಇದು ಬಹಳ ಮುಖ್ಯ. ಯಾಕಂದ್ರೆ ಇವೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ರೌದಿ ಏನಿದೆ, ನೀವು ಎಲ್ಲಾ ಕಡೆ ಹೋದ್ರು ರೌದಿಯನ್ನ ಸುಟ್ಟಾಕ್ತಾರೆ. ಹೌದು. ಆದ್ರೆ ಆದ್ರೆ ಆ ರೌದಿಯನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳೋದ್ರಿಂದ ಆ ಸುಡುವುದಕ್ಕಿಂತ ಬಹಳಷ್ಟು ಉಪಯೋಗ ಮಾಡ್ಕೋಬಹುದು. ಆದ್ರೆ ಸ್ವಲ್ಪ ಕಷ್ಟ ನೀವು ಹೇಳ್ದಂಗೆ, ಸ್ವಲ್ಪ ಆದ್ರೂ ಬಹಳ ಉಪಯೋಗ ಮಾಡಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ಒಂದು ಎಕರೆಯಲ್ಲಿ ಒಂದು ಎಷ್ಟು ಒಂದು 3-4 ಟನ್ ಅಷ್ಟು ಬರುತ್ತೆ. ಅಂದ್ರೆ ಬಹಳಷ್ಟು ಬಹಳ ರೌದಿ ಬರುತ್ತೆ. ಈಗ ನಾವು ಮೇನ್ ಏನು ಕ್ರಾಪ್ ಇದೆ ಹಾರ್ವೆಸ್ಟ್ ಮಾಡಿದ್ಮೇಲೆ ನಮಗೆ ರಟೂನ್ ಕ್ರಾಪ್ ಅಂತ ಬರ್ತದೆ. ಆ ರಟೂನ್ ಕ್ರಾಪ್ ಅನ್ನು ನಾವೇನು ಮಾಡಬೇಕು ಅಂದ್ರೆ ಈ ರೌದಿ ಬಂದಿದ್ದನ್ನ ಆ 2 ಸಾಲು ಮಧ್ಯದಲ್ಲಿ ಹಾಕುವಂತ ಒಂದು ಇದನ್ನ ಮಾಡಬಹುದು. ಈಗ ಮಾಡಿದಾಗ ಏನಾಗುತ್ತೆ ಅಂದ್ರೆ ಒಂದು ಭೂಮಿಯಲ್ಲಿ ಏನು ತೇವಾಂಶ ಇರುತ್ತೆ ಅದು ಆವಿಯಾಗಿ ಹೋಗೋದಿಲ್ಲ, ನೀರನ್ನ ಹಿಡಿದಿಟ್ಕೊಳ್ಳುತ್ತೆ. ಅದೇನು ಅದು ಕೊಳೆಯಕ್ಕೆ ಶುರು ಆದ್ಮೇಲೆ ಅದರಿಂದ ಮೈಕ್ರೋ ಆರ್ಗನಿಸಮ್ಸ್ ಜಾಸ್ತಿ ಆಗಿ ನಮಗೆ ಭಾಳಷ್ಟು ಸಾರಜನಕ ರಂಜಕ ಪೊಟ್ಯಾಶು ಭೂಮಿಯಲ್ಲೇ ಉಳಿಯುತ್ತೆ. ಇದರಿಂದ ಭಾಳಷ್ಟು ಅನುಕೂಲ ಆಗುತ್ತೆ. ಆಮೇಲೆ ಇನ್ನೊಂದು 2 ಸಾಲು ಮಧ್ಯೆ ಹಾಕೋದ ಮೇಲೆ ನಾವು ಒಂದು ಕೆಲಸ ಮಾಡ್ಬೋದು. ಅದಕ್ಕೆ ನಾವು ಯೂರಿಯಾ ಇರ್ಬೋದು, ಒಂದು 10 ಕೆಜಿ ಯೂರಿಯಾ, ಒಂದು 20 ಕೆಜಿ ಪೊಟ್ಯಾಶು, ಸೂಪರ್ ಫಾಸ್ಫೇಟು, ಈ ಥರ ಗೊಬ್ಬರವನ್ನು ಸಹ ಸ್ವಲ್ಪ ಅದ್ರ ಮೇಲೆ ಸಿಂಪಡಣೆ ಮಾಡೋದು. ಅದು ಹಾಕಿಬಿಟ್ಟು ಹಾಕಿದ್ರೆ ನಮಗೆ ಭಾಳಷ್ಟು ಉಪಯೋಗ ಆಗುತ್ತೆ, ಬೇಗ ಅದು ಕೊಳೆಯಕ್ಕೆ ಅನುಕೂಲ ಆಗುತ್ತೆ. ಆ ಜೊತೆಗೆ ನಾವು ಹೇಳ್ಬೋದು ಗೊಬ್ಬರ ಇರ್ಬೋದು, ಅಥವಾ ಇದು ನಮ್ಗೆ ಹೇಳಿದ ಶಿಲೀಂಧ್ರ ಬರ್ತದಲ್ಲ, ಆ ಶಿಲೀಂಧ್ರವನ್ನ ನಾವು ಸಗಣಿ ಜೊತೆ ಹಾಗೆ ಹಾಕಕ್ ಹೋಗ್ಬಾರ್ದು. ಈ ಸಗಣಿ ಜೊತೆ ಮಾಡಿ ಸ್ಲರಿ ಮಾಡ್ತೀವಿ, ಸ್ಲರಿ ಟೈಪ್ ಮಾಡಿ ಅದನ್ನ ಅದ್ರ ಮೇಲೆ ಎರಚಿದ್ರೆ ಅದು ಆದಷ್ಟು ಬೇಗ ಅದು ಕೊಳತು ನಮ್ಗೆ ಬಹಳಷ್ಟು ನಮ್ಗೆ ಅನುಕೂಲ ಆಗುತ್ತೆ. ಇದೊಂದು ರೀತಿಯಲ್ಲಿ ನಾವು ಅದನ್ನ ಉಪಯೋಗ ನಾವು ಮಾಡ್ಕೋಬಹುದು. ಇನ್ನೊಂದು ಏನಪ್ಪಾ ಅಂದ್ರೆ ಹೇಳ್ದಂಗೆ ಒಂದು ಕಡೆ ಹಾಕೋದು, ಒಂದು ಕಡೆ ಹಾಕಿ ಮತ್ತೆ ಹಳ್ಳ ತೋಡಿ ಹಾಕಿ ಗೊಬ್ಬರ ಮಾಡೋದು, ಮಾಡೋದಂತ ಸಹ ಅದೊಂದು ಪದ್ಧತಿಯಲ್ಲಿ ಮಾಡ್ಬೋದು. ಇವು 2 ಪದ್ಧತಿಯಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಭಾಳಷ್ಟು ಉಪಯೋಗ ಆಗುತ್ತೆ. ಈ ರೀತಿ ನಾವು ಅದನ್ನು ಮಾಡ್ಬೋದಾಗುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ ನಮ್ಗೆ ಆಗಲಿಲ್ಲ ಆಲ್ಟರ್ನೇಟಿವ್ ಹಾಕ್ಬೋದು. ಈಗ ನಮಗೇನಾಗುತ್ತೆ ರೈತರು ಕೆಲವರು ಏನು ಮಾಡ್ತಾರೆ, ಸರ್ ನೀವು ಹಿಂಗೆ ಮಾಡೋದ್ರಿಂದ ನಮಗೆ ನೀರು ಹಾಯಿಸೋದು ಭಾಳ ತೊಂದರೆ, ನೀರು ಹಾಸ್ಲಿಕ್ಕೆ ತೊಂದರೆ ಆಗುತ್ತೆ. ಹೌದು, ನೀರು ಹಾಸ್ಲಿಕ್ಕೆ ತೊಂದರೆ ಆಗುತ್ತೆ. ಇದು ಅಂತ ಸಮಯದಲ್ಲಿ ಮಾಡ್ಬೋದು ಅಂದರೆ ಈ ರೌದಿ ಏನಾಗ್ತಾರೆ, ಎಲ್ಲ ಸಾಲು ಹಾಕದ್ಬಿಟ್ಟು ಸಾಲು ಬಿಟ್ಟು ಸಾಲು ಹಾಕೋದು. ಹೀಗೆ ಮಾಡಿದಂತ ಎಲ್ಲೆಲ್ಲಿ ಸಾಲು ಮುಚ್ಚಿರ್ತೀವಿ ಅದರಲ್ಲಿ ಉಪಯೋಗ ಆಗ್ತದೆ. ನಮ್ಗೆ ಇವನು ಕಳೆ ಸಹ ಬಹಳ ಕಮ್ಮಿ ಬರ್ತದೆ, ಕಳೆ ಬರೋದಿಲ್ಲ, ಮಣ್ಣು ಸವಕಳಿ ಕಮ್ಮಿ ಆಗುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು ನಮ್ಮ ಕಬ್ಬು ಯಾವಾಗ ಹಾರ್ವೆಸ್ಟ್ ಮಾಡ್ತೀವಿ, ಈ ಜನವರಿಯಿಂದ ಅಥವಾ ಮಾರ್ಚ್ ವರ್ಗು ಮಾಡ್ತೀವಿ. ನಮ್ಗೆ ಈ ಏರಿಯಾದಲ್ಲಿ ಬಹಳಷ್ಟು ಬಿಸಿಲಿರುತ್ತೆ, ಅದರಿಂದ ನಾವು ಯಾವಾಗ ನಾವು ಇದು ಹಚ್ಚಾದನೆ ಅಂದ್ರೆ ನಾವು ಏನು ಮಲ್ಚಿಂಗ್ ಮಾಡ್ತೀವಿ, ಮಾಡೋದ್ರಿಂದ ಭೂಮಿ ತಂಪಾಗುತ್ತೆ, ತೇವಾಂಶ ಜಾಸ್ತಿ ಆಗುತ್ತೆ, ತಂಪಾಗುತ್ತೆ. ಆಮೇಲೆ 2 ಸಾಲು ಮಧ್ಯೆ ಏನಿರ್ತವೆ, ನಾವು ಸಾಲನ್ನ ಒಂದೇನು ನೀರಿನ ಸಾಲು ಮಾಡಿ ಅಲ್ಲಿ ನಾವು ನೀರನ್ನು ಮಾಡ್ಕೊಳ್ಳಂಗೆ ಮಾಡ್ಬೋದು. ಇದು ಒಂದು ಉಪಯೋಗವನ್ನು ನಾವು ಮಾಡ್ಕೋಬಹುದು. ಅಷ್ಟೇ ಅಲ್ಲದೆ ನಾವು ಡ್ರಿಪ್ ಇರಿಗೇಷನ್ ಇತ್ತು ಅಂತ ಇಟ್ಕೊಂಡ್ರೆ, ಡ್ರಿಪ್ ಇರಿಗೇಷನ್ ಅದು ಏನು ವೈರನ್ನು ಸಹ ಏನು ಪೈಪನ್ನು ಸಹ ಈ ಮಧ್ಯದಲ್ಲಿ ಹಾಕ್ತು ಅಂದರೆ ಏನು ನಾವು ನೀರು ಹಾಕ್ತೀವಿ ಭಾಳಷ್ಟು ನಮಗೆ ಸದುಪಯೋಗ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ನಮಗೆ ಭಾಳಷ್ಟು ಅನುಕೂಲ ಅಂತೂ ಗ್ಯಾರಂಟಿ ಆಗುತ್ತೆ. ಇನ್ನು ಮುಖ್ಯವಾಗಿ ಈ ಬೆಳವಳಿಕೆಗಳ ಇತರ ಉಪಯೋಗ ಏನಾದರೂ ಮಾಡ್ಕೊಳ್ಳಿಕ್ ಸಾಧ್ಯತೆ ಇದೆ. ಬೆಳೆ ಉಳಿಕೆಗಳನ್ನು ಕೆಲವೊಂದು ಬೆಳೆ ಉಳಿಕೆಗಳನ್ನ ಊರುಗಳು ಕಟ್ಟಿಗೆಯಾಗಿ ಮಾಡ್ತಿರ್ತಾರೆ, ದನಗಳು ತಿನ್ಲಿಕ್ಕೆ ಹಾಕ್ತಾರೆ. ಬೇರೆ ಏನಾದರೂ ಇತ್ತೀಚೆಗೆ ಏನಾದರೂ ಬದಲಾವಣೆಗಳು, ಯಾವ ರೀತಿ ಇತರ ಉಪಯೋಗಗಳು ಏನು ಬರ್ತವೆ ಬೆಳೆ ಉಳಿಕೆಗಳು? ಈಗ ಭತ್ತದ ಹುಲ್ಲು ನಿಮ್ಗೆಲ್ಲ ಗೊತ್ತೇ ಇರ್ಬೋದು, ಭತ್ತದ ಹುಲ್ಲನ್ನು ಈಗ ಅಣಬೆ ಬೇಸಾಯ ಮಾಡಬೇಕು. ಅಣಬೆ ಬೇಸಾಯ ಮಾಡಬೇಕು ಅಂದರೆ ನಮ್ಮ ಎಲ್ಲೆಲ್ಲಿ ಭತ್ತ ಬೆಳೀತಾ ಇದ್ದಾರೆ ಆ ಭತ್ತದ ಹುಲ್ಲನ್ನು ಬೆಳೆಸಿ ಹಾಕಿ ನಾವು ಅಣಬೆ ಬೇಸಾಯವನ್ನು ಮಾಡ್ತೀವಿ. ಇದೇ ರೀತಿ ನಮ್ಗೆ ಎಲ್ಲಿ ನಮಗೆ ಗೋಧಿಯನ್ನು ಬೆಳೀತಾರೆ ಆ ಗೋಧಿ ಇದನ್ನು ಹಾಕಿ ಮಾಡ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಭತ್ತ ಇದ್ರೆ ಭತ್ತದ ಹಾಕಿ ಮಾಡ್ಬೋದು, ರಾಗಿನೂ ಕೆಲವು ಕಡೆ ಹಾಕಿ ಇದು ಮಾಡ್ತಾರೆ. ಸೊ ಮಾಡಾದ್ಮೇಲೆ ಏನಪ್ಪ ಅಂದರೆ ಅಣಬೆಯನ್ನು ಬೇಸಾಯವನ್ನು ಮಾಡ್ಕೋಬಹುದು. ಮುಗಿದ ಮೇಲೆ ಅದನ್ನು ಗೊಬ್ಬರವಾಗಿ ನಾವು ಉಳಿತಾಯ ಮಾಡ್ಬೋದಾಗುತ್ತೆ. ಅಷ್ಟೇ ಅಲ್ಲದೆ ಕೆಲವು ಸಾರಿ ಅದನ್ನ ಮಿಥೇನ್ ಅಂತ ಇಂಧನವನ್ನು ಸಹ ಅದನ್ನು ಮಾಡ್ತಾರೆ, ಅದನ್ನ ಸಹ ಮಾಡ್ಬೋದು. ಇತ್ತೀಚೆಗೆ ಕೆಲವೊಂದು ಒಳ್ಳೊಳ್ಳೆ ಕಂಪ್ನಿಗಳು ಬೇರೆ ಬೇರೆ ಒಂದು ನಮ್ಮ ಭಾರತ ದೇಶದಲ್ಲಿ ಆಗ್ತಾ ಇದ್ದಾವೆ. ಈಗ ಏನು ವೇಸ್ಟ್ ಇಂದ ಫೀಲ್ಡ್ ವೇಸ್ಟ್ ಇರ್ಬೋದು, ಅದರಿಂದ ಬಯೋಡೈಜೆಸ್ಟ್ ಮಾಡ್ಕೊಂಡ್ಬಿಟ್ಟು ಗೊಬ್ಬರ ತಯಾರು ಮಾಡ್ತಕ್ಕಂಥದ್ದು ಮತ್ತು ಇಥನಾಲ್ ಗ್ಯಾಸ್ ಅನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಆಗಿದಾವೆ ಈಗೆಲ್ಲ. ಇದೆಲ್ಲ ಮಾಡ್ಬೋದು. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಈಗ ಅರ್ಧಂಬರ್ದ ಹಿಂಗೆಲ್ಲ ಆದ್ಮೇಲೆ, ಫಾರ್ ಎಕ್ಸಾಂಪಲ್ ಹೇಳ್ದಂಗೆ ಕೊಟ್ಟಿಗೆಯಿಂದ ಬರುವಂತ ವೇಸ್ಟ್ ಇರ್ಬೋದು, ಅಥವಾ ನೀವು ಹೇಳ್ದಂಗೆ ನಿಮ್ದು ಏನಿದೆ ಅಣಬೆ ಬೆಳೆದಾದ್ಮೇಲೆ, ಇಂಥವೆಲ್ಲ ಬೆಳೆದಾದ್ಮೇಲೆ ನಾವು ಗೊಬ್ಬರ ಇಂಬೆಡ್ ಮಾಡಿದ್ರೇನು ನಮಗೆ ಬಯೋ ಫ್ಯೂಯಲ್ ಬರ್ತದೆ. ಅದನ್ನ ಉಪಯೋಗ ಮಾಡಿದ್ರೆ ನಮ್ಗೆ ಅನಿಲ ಸಹ ನಮ್ಗೆ ಅನಿಲ ಗಾಳಿಗೆ ಸೇರಿಸಬಹುದು, ಮೀಥೇನ್ ಗಾಳಿಗೆ ಸೇರಿಸಬಹುದು. ನಾವು ಮನೆಗೆ ಅದು ಉಪಯೋಗ ಮಾಡಿ ಅದನ್ನ ಅಡಿಗೆ ಮಾಡಕ್ಕೆ ಬಳಸಬಹುದು. ಅವಾಗ ಏನಾಗುತ್ತೆ ಅಂದ್ರೆ ಒಳ್ಳೆ ಗೊಬ್ಬರ ಬರುತ್ತೆ ಮತ್ತೆ ಅನಿಲ ಸಹ ಬರ್ತದೆ. ಇದೊಂದು. ಇನ್ನೊಂದು ಏನಪ್ಪಾ ಅಂದ್ರೆ ನಾವು ಏನು ನಾವು ನೋಡಿರ್ಬೋದು ಬೇಸಿಗೆ ಕಾಲದಲ್ಲಿ ಈಗ ಇಂತ ಗೊಬ್ಬರವು ನೀವು ಏನ್ ಮಾಡಬಹುದು ನೆಲದಲ್ಲಿ ಈಗ ಕೊಟ್ಟಿಗೆಗಳಲ್ಲಿ ನೆಲದಲ್ಲಿ ಹರಡಬಹುದು. ಅದೇ ಒಣ ಹುಲ್ಲು ತಂದು ಕೊಟ್ಟಿಗೆಯಲ್ಲಿ ದನಗಳ ಕಾಲಲ್ಲಿ ಹಾಕಿಬಿಡೋದು ಕೊಟ್ಟಿಗೆಯಲ್ಲಿ. ಅವಾಗ ಎರಡು ಒಂದು ಉಪಯೋಗ ಏನಾಗುತ್ತೆ ಅಂದ್ರೆ ಒಂದು ಒಂದು ಸ್ವಲ್ಪ ತಂಪಾಗಿರುತ್ತೆ. ಒಂದು ಎರಡನೇ ಪಾಯಿಂಟ್ ನಿಮ್ಗೆ ಸಗಣಿ ಮತ್ತೆ ಗಂಜಲ ಏನಾಗುತ್ತೆ ನಿಮ್ಗೆಲ್ಲ ಗಂಜಲ ಏನಾಗುತ್ತೆ ಸುಮ್ಮನೆ ಹರಿದು ಆಚೆ ಹೋಗುತ್ತೆ. ಈ ಗಂಜಲ ಏನಾಗುತ್ತೆ ಇದ್ರ ಸಗಣಿ ಮತ್ತೆ ಗಂಜಲ ಎರಡು ಬೆರ್ತು ನಿಮ್ಗೆ ಉತ್ಕೃಷ್ಟ ಗೊಬ್ಬರ ಆಗುತ್ತೆ. ಅದೇನ್ ಮಾಡೋದು ವಾರಕ್ಕೊಂದ್ಸಾರಿ ಅದನ್ನ ತೆಗೆದು ನಾವು ಈಸಿಯಾಗಿ ಗೊಬ್ಬರ ಮಾಡಬಹುದು. ಇದರಿಂದ ಬಹಳ ಉಪಯೋಗ ಆಗುತ್ತೆ. ಇನ್ನೊಂದು ಏನಪ್ಪಾ ಅಂದ್ರೆ ಇನ್ನೊಂದು ಮುಖ್ಯವಾದ ಇನ್ನೊಂದು ವಿಚಾರ ಹೇಳ್ತೀನಿ. ಈಗ ಕಬ್ಬಿನ ರವದಿ ಹೇಳ್ತೀವಿ ಈಗ ಇದನ್ನ ಈಗ ಕೆಲಸ ನಮ್ಗೆಲ್ಲ ಗೊತ್ತಿರೋಂಗೆ ಕಾಲುವೆ ನೀರಿನಲ್ಲಿ ನಾವು ಬೆಳೀತಾ ಇರ್ತೀವಿ. ಕಾಲುವೆ ನೀರು ಯಾವಾಗ ಮುಗಿಯುತ್ತೆ ಏಪ್ರಿಲ್ ಮಾರ್ಚ್ ಅಥವಾ ಫಸ್ಟ್ ವೀಕ್ ಆಫ್ ಏಪ್ರಿಲ್ ಅಲ್ಲಿ ಅದನ್ನ ಬಂದಾಗುತ್ತೆ. ಸೊ ಈ ಸಮಯದಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಈ ರವದಿ ಇರ್ತದ ನೋಡ್ರಿ ರವದಿಯನ್ನು ಬಹಳ ಸದುಪಯೋಗ ಮಾಡ್ಕೋಬಹುದು. ಮಾರ್ಚ್ ತಿಂಗಳು ಕೊನೆಯಲ್ಲಿ ಅಥವಾ ಏಪ್ರಿಲ್ ಫಸ್ಟ್ ವೀಕ್ ನಲ್ಲಿ ಕಾಲು ಮುಚ್ಚುತ್ತಾರೆ ಅಂದ್ರೆ ಈ ಸಮಯದಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಒಂದು ಸಾರಿ ಚೆನ್ನಾಗಿ ನೀರ್ ಮಾಡ್ಬೇಕು. ನೀರ್ ಮಾಡಿ ಕಬ್ಬಿನ ರವದಿ ಏನ್ ಬರ್ತದ ನೋಡ್ರಿ ಎರಡು ಸಾಲ ಮಧ್ಯೆ ಚೆನ್ನಾಗಿ ಮುಚ್ಚಿಬಿಡ್ಬೇಕು. ಒಂದು ಮುಚ್ಚೋದಕ್ಕಿಂತ ಮುಂಚೆ ನಮಗೆ ನಮಗೆ ಮ್ಯೂರೇಟ್ ಆಫ್ ಪೊಟ್ಯಾಶ್ ಬರ್ತದೆ. ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಂದ್ರೆ ಭೂಮಿಗೆ ಎಕರೆಗೆ ಒಂದು 25 kg ಹಂಗೆ ಕೊಟ್ಟು ನಾವು ಮುಚ್ಚೋದ್ರಿಂದ ಮುಚ್ಚಬಹುದು. ಒಂದು ಪಾಯಿಂಟ್ ಇಲ್ಲಪ್ಪ ನಾವು ಕೊಡೋಕ್ಕಾಗಲಿಲ್ಲ ಅಂದರೆ ಮುಚ್ಚಾದ ಮೇಲೆ ತಿಂಗಳಿಗೆ ಒಂದು ಸಾರಿ ನಾವು ಏನು ಮ್ಯೂರೇಟ್ ಆಫ್ ಪೊಟ್ಯಾಶ್ ಶೇಕಡ ಎರಡರಷ್ಟು ನಾವು ಸಿಂಪಡಣೆ ಮಾಡಬೇಕು. ಎಷ್ಟು ಸಾರಿ ಮಾಡಬೇಕು? ಎರಡು ಸಾರಿ ಮಾಡಬೇಕು. ಮ್ಯೂರೇಟ್ ಆಫ್ ಪೊಟ್ಯಾಶ್ ಮ್ಯೂರೇಟ್ ಆಫ್ ಪೊಟ್ಯಾಶ್ ಬೇಕಾದ್ರೆ ಮೂರು ಸಾರಿ ಮಾಡಬಹುದು. ಮ್ಯೂರೇಟ್ ಆಫ್ ಪೊಟ್ಯಾಶ್ ಬರ್ತದೆ ಸಿಕ್ತದಲ್ಲ ಪೊಟ್ಯಾಶ್ ಗೊಬ್ಬರ ಸಿಗುತ್ತಲ್ಲ ಅದನ್ನ ಸಿಂಪಡಣೆ ಮಾಡಬೇಕು. ಯಾವಾಗ ಅಂದ್ರೆ ನಾವು ನಾವು ಮಾರ್ಚ್ ಮುಗಿದ್ಮೇಲೆ ಏಪ್ರಿಲ್ ತಿಂಗಳ ಕೊನೆಗೆ ಮೇ ಜೂನ್ ಎರಡು ಸಾರಿ ಮೂರು ಸಾರಿ ಸಿಂಪಡಣೆ ಮಾಡಬೇಕು. ಸೊ ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಪೊಟ್ಯಾಶು ನಮಗೇನು ಏನು ಇದು ಬರ್ತದಲ್ಲ ಏನು ಸ್ಟ್ರೆಸ್ ತಡೆಯುವಂಥ ಶಕ್ತಿ ಕೊಡುತ್ತೆ ಮತ್ತು ಅದರಿಂದ ಏನಾಗುತ್ತೆ ಅಂದ್ರೆ ಇಳುವರಿಯಲ್ಲಿ ಯಾವುದೋ ಇದು ಬರೋದಿಲ್ಲ ಲಾಸ್ ಆಗೋದಿಲ್ಲ. ಅದರಿಂದ ಬಹಳಷ್ಟು ನಮಗೆ ಸದುಪಯೋಗ ಆಗುತ್ತೆ. ಈ ರೀತಿಯಾಗಿ ಅದನ್ನು ಮಾಡ್ಕೊಳ್ಳೋದಲ್ಲದೆ ನಮಗೆ ಇಳುವರಿನೇ ಜಾಸ್ತಿ ಮಾಡ್ಬೋದು. ಈ ರೀತಿ ನಾವು ಮಾಡ್ಕೋಬೋದು ನೋಡಿ. ಒಳ್ಳೆಯದು ಡಾಕ್ಟರ್ ಚನ್ನಬಸವನವರು, ಇದುವರೆಗೂ ಈ ಒಂದು ಕೃಷಿ ತ್ಯಾಜ್ಯಗಳ ಸದ್ಬಳಕೆ ಬಗ್ಗೆ ವಿಚಾರವನ್ನು ಕೊಟ್ಟಿದ್ದೀರಿ. ಸಾಕಷ್ಟು ಒಂದು ಪೋಷಕಾಂಶಗಳು ಇರ್ತವೆ ಕೃಷಿ ತ್ಯಾಜ್ಯದಲ್ಲಿ. ಬೇರೆ ಬೇರೆ ಪೋಷಕಾಂಶಗಳ ಬಗ್ಗೆ ಹೇಳುವಾಗ ಯಾವ್ಯಾವ ಪೋಷಕಾಂಶಗಳು ಹಾನಿ ಆಗ್ತಾವ ಅಂತೀರಿ? ನಾವು ತ್ಯಾಜ್ಯಗಳನ್ನು ಸುಟ್ಟರೆ ಅದರಲ್ಲಿ ಇರ್ತಕ್ಕಂಥ ಯಾವ್ಯಾವ ಪೋಷಕಾಂಶ ಸಾಮಾನ್ಯವಾಗಿ ಇರ್ತಾವ ಅಂತಿರ್ತಾವ? ಇದು ಬಹಳ ಮುಖ್ಯ. ಇದರಲ್ಲಿ ನೋಡಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಅದರಲ್ಲಿ ಏನಿರಲ್ರಿ ವೇಸ್ಟ್ ಅಂತ ಹೇಳ್ತಿರ್ತಾರೆ. ಹೌದು. ಅದರಲ್ಲಿ ನಮ್ಮ ಸಸ್ಯಗಳಿಗೆ ಬೇಕಾದಂತ ಬೆಳೆಗಳಿಗೆ ಬೇಕಾದಂತ ಪೋಷಕಾಂಶಗಳು ಯಾವ್ಯಾವ ಇರ್ತಾವ ಅಂತಿರ್ತಾವ? ಈಗ ಎಲ್ಲಾ ಪೋಷಕಾಂಶಗಳು ಇರ್ತವೆ. ಈಗಂದ್ರೆ ನಮಗೆ ಗಿಡ ಒಂದು ತಗೊಂಡಂತ ಎಲ್ಲಾ ಪೋಷಕಾಂಶಗಳು ಗಿಡದಲ್ಲಿ ಇರ್ತವೆ. ನಿಮಗೆ ಫಾರ್ ಎಕ್ಸಾಂಪಲ್ ಹತ್ತಿಯಲ್ಲಿ ತಗೊಂಡ್ರೆ ನಾವು ಬರೀ ಹತ್ತಿಯಲ್ಲಿ ಏನು ನಾವು ಬಿಡಿಸ್ತೀವಿ, ಬಿಡಿಸಾದ್ಮೇಲೆ ಮುಖ್ಯ ಭಾಗ ಪೋಷಕಾಂಶಗಳು ಅದರಲ್ಲೇ ಇರ್ತವೆ. ಈಗ ನಾವು ಕಬ್ಬನ್ನು ತಗೊಂಡ್ರೆ ಅಷ್ಟೇ, ಕಬ್ಬಿನಲ್ಲೂ ಬಹಳಷ್ಟು ರವದಿ ಇರ್ತದೆ, ಅದು ಬಹಳಷ್ಟು ಪೋಷಕಾಂಶ ಇರುತ್ತೆ. ಈಗ ನಾವು ಸುಟ್ಟಾಗಿ ಏನಾಗುತ್ತೆ ಅಂತ ನೋಡೋಣ. ನಾನು ಆಗ್ಲೇ ಹೇಳ್ದಂಗೆ ಯಾವಾಗ ನಾವು ಸುಟ್ಟಾಗಿ ಏನಾಗುತ್ತೆ ಟೆಂಪರೇಚರ್ 500 degrees ಜಾಸ್ತಿ ಹೋಗುತ್ತೆ. 500 degrees ಜಾಸ್ತಿ ಹೋದ ತಕ್ಷಣ ನೈಟ್ರೋಜನ್ ಏನೈತೆ ಅದು ಅದರಲ್ಲಿ ಇರೋದಿಲ್ಲ. ನೈಟ್ರೋಜನ್ ಮಾತ್ರ ಕಂಪ್ಲೀಟ್ ಗಾಳಿಯಲ್ಲಿ ಸೇರೋಗ್ಬಿಡುತ್ತೆ, ಆಯ್ತಲ್ಲ. ಸೊ ಅದಂತೂ ಕಂಪ್ಲೀಟ್ ಲಾಸ್ ಆದಂಗೆ ಆಯ್ತು, ನೈಟ್ರಸ್ ಆಕ್ಸೈಡ್ ಆಗಿ ಗಾಳಿಯಲ್ಲಿ ಸೇರೋಗ್ತದೆ. ಇನ್ನೊಂದು ಫಾಸ್ಫರಸ್ ಇರ್ಬೋದು, ಪೊಟ್ಯಾಶು ಮತ್ತೆ ಕ್ಯಾಲ್ಸಿಯಂ ಎಲ್ಲವೂ ಬೂದಿಯಲ್ಲಿ ಇರುತ್ತೆ. ಅದೇನಪ್ಪ ಅಂದ್ರೆ ಅದು ಸಿಗೋ ಇದರಲ್ಲಿ ಇರೋದಿಲ್ಲ. ಅಂದ್ರೆ ಏನಂದ್ರೆ ನಾವು ಅದನ್ನು ಬೂದ್ ತಗೊಂಡು ಹಾಕ್ತು ಅಂದ್ರೆ ಗಿಡಗಳು ಒಂದೇ ಸಾರಿ ಬರೋದಿಲ್ಲ. ಅದು ಮತ್ತೆ ಏನು ಸೂಕ್ಷ್ಮ ಜೀವಿಗಳು ಅದನ್ನ ಅಯಾನಿಕ್ ಫಾರ್ಮ್ ಬೇರೆ ಕನ್ವರ್ಟ್ ಆಗಬೇಕು ಮತ್ತೆ ತಗೋಬೇಕು. ಅದರಿಂದ ಬೇರೆ ಒಳ್ಳೆ ಇರ್ತವೆ, ಬಟ್ ಅದು ತಗೊಳ್ಳೋ ಅಂತ ಫಾರ್ಮಲ್ ಇರೋದಿಲ್ಲ. ಮುಖ್ಯವಾಗಿ ನಾವು ಸಾರ್ವಜನಿಕ ಏನಿದೆ ಅದು ಕಂಪ್ಲೀಟ್ ಲಾಸ್ ಆಗುತ್ತೆ. ಮತ್ತೆ ಇನ್ನೊಂದು ಮೈಕ್ರೋ ಆರ್ಗಾನಿಸಮ್ಸ್ ಅದ್ರಲ್ಲಿ ಏನು ಬೇಕಾಗಿರೋದಿರ್ತಾವಲ್ಲ ಅಂತವೆಲ್ಲ ಸುಟ್ಟು ಹೋಗ್ತವೆ. ಇದು ನಮಗೆ ಬಹಳಷ್ಟು ನುಕ್ಸಾನ ಆಗುತ್ತೆ. ಒಳ್ಳೆಯದು ಡಾಕ್ಟರ್ ಚನ್ನಬಸವನವರು, ಇದುವರೆಗೆ ಕೃಷಿ ತ್ಯಾಜ್ಯಗಳ ಸದ್ಬಳಕೆ ಮತ್ತು ಸುಡುದ್ರಿಂದ ಏನೆಲ್ಲ ಕೆಟ್ಟ ಪರಿಣಾಮಗಳಾಗುತ್ತವೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ರಿ. ರೈತ ಬಂದವರು ವಿಶೇಷವಾಗಿ ಈ ಭಾಗದಲ್ಲೆಲ್ಲ ನಾವು ನೋಡ್ತಿದ್ವಿ, ಹತ್ತಿ ಕಟ್ಟಿಗಿರ್ಬೋದು, ಭತ್ತದಲ್ಲಿರ್ಬೋದು, ತೊಗರಿ ಕಟ್ಟಿಗಿರ್ಬೋದು, ಮೆಣಸಿನಕಾಯಿ ಒಂದು ಗಿಡಗಳಿರ್ಬೋದು, ಇವನ್ನೆಲ್ಲ ರೈತರು ಸಾಮಾನ್ಯವಾಗಿ ಹೊಲದಲ್ಲಿ ಗುಂಪೆ ಹಾಕಿ ಸುಟ್ಟು ಹಾಕ್ತಿರ್ತಾರೆ. ಇದರಿಂದ ಸಾಕಷ್ಟು ಪೋಷಕಾಂಶಗಳು ಹಾನಿಯಾಗ್ತವೆ, ಜೊತೆಗೆ ಸುಡುದ್ರಿಂದ ಪರಿಸರ ಮಾಲಿನ್ಯ ಆಗತ್ತೆ ಮತ್ತು ಮಣ್ಣಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು ಸಾಕಷ್ಟು ಹಾಳಾಗಿ ಹೋಗೋದ್ರಿಂದ ನಮ್ಮ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಇದೆ. ರೈತರು ಇಂಥ ವಿಚಾರವನ್ನು ಗಮನಿಸಿ ಮುಂದಿನ ದಿನಗಳಲ್ಲಿ ಏನು ಕೃಷಿ ತ್ಯಾಜ್ಯಗಳು ಬರ್ತವೆ ಪರವಾಗಿಲ್ಲ ಅಂತ ತಾವು ಹೇಳಿದರೆ, ಸ್ರೆಡ್ಡರ್ ಅಂತೇಳಿ ಬಂದಿದೆ, ಅದನ್ನು ಪುಡಿ ಪುಡಿ ಮಾಡ್ತಕ್ಕಂಥ ಯಂತ್ರಗಳು ಬಂದಿದ್ದಾವೆ, ಬಾಡಿಗೆ ಕೇಂದ್ರಗಳಲ್ಲಿ ಸಹ ಯಂತ್ರಗಳು ಸಿಗ್ತವೆ, ಅದನ್ನು ಬಳಸಿಕೊಂಡು ರೈತರು ಈ ಯಂತ್ರಗಳ ಮುಖಾಂತರ ಏನು ಕೃಷಿ ತ್ಯಾಜ್ಯಗಳನ್ನು ಪುಡಿ ಪುಡಿ ಮಾಡಿ ಮಣ್ಣಲ್ಲಿ ಒಂದು ಮಿಕ್ಸ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಲಿ ಅಂತ ಹೇಳೋಣ. ಜೊತೆಗೆ ಕಾಂಪೋಸ್ಟ್ ಅನ್ನು ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದಾವೆ, ಕಾಂಪೋಸ್ಟ್ ಗೊಬ್ಬರವನ್ನು ಮಾಡ್ಕೋಬಹುದು. ಎಲ್ಲಿ ನಾವು ಜಾನುವಾರುಗಳಿಗೆ ಮೇವಾಗಿ ಉಪಯೋಗ ಆಗುತ್ತೆ, ಉದಾಹರಣೆ ಸೊಪ್ಪೆ